ರೈತಧ್ವನಿ ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಅಡಿಕೆ, ಕಾಫಿ, ಕಾಳುಮೆಣಸು, ಏಲಕ್ಕಿ, ಶುಂಠಿ ಮುಂತಾದವುಗಳಲ್ಲೇ ಕೊಳೆ ರೋಗ ಬರದಂತೆ ISI ಗುರುತಿನ BCI ಬ್ರ್ಯಾಂಡಿನ ಮೈಲು ತುತ್ತ ಪ್ರಯೋಜನಕಾರಿ. ಇದು ಅನೇಕ ಕಡೆ ಸಿಗ್ತಾ ಇದೆ. ಸಂಪರ್ಕಿಸಿ 9632998759. ನಮ್ಮೆಲ್ಲ ರೈತ ಬಾಂಧವರಿಗೆ ಇಂದಿನ ರೈತಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ವಿಶಾಲ ಪ್ರದೇಶದಲ್ಲಿ ಅಲಂಕಾರಿಕ ಗಿಡಗಳನ್ನು ಪೋಷಿಸುತ್ತಿರುವ ಪೊನ್ನಂಪೇಟೆ ತಾಲೂಕು ಪೊರಾಡು ಬಾಡಗರಕೇರಿ ಗ್ರಾಮದ ಮೀದೇರಿರ ಸವಿತಾ ಸುರೇಶ್ ಅವರೊಂದಿಗೆ ಈಗ ಸಂದರ್ಶನವೊಂದ ಕೇಳೋಣ. ಪೊನ್ನಂಪೇಟೆ ತಾಲೂಕು ಪೊರಾಡು ಬಾಡಗರಕೆರೆ ಗ್ರಾಮದ ಮೀದೇರಿರ ಸವಿತಾ ಸುರೇಶ್ ಅವರ ಜೊತೆಗೆ ಮಾತನಾಡ್ತಿದ್ದೇವೆ. ಇವರ ಯಜಮಾನರು ಮೀದೇರಿರ ಸುರೇಶ್ ಅವರು. ಅವರ ಮನೆಗೆ ಹೋದಾಗ ಕಣ್ ತುಂಬುವಷ್ಟು ಅಲಂಕಾರಿಕ ಗಿಡಗಳಿದ್ದಾವೆ. ಸುರೇಶ್ ಅವರು 8 ಎಕರೆ ತೋಟವನ್ನು ನಿರ್ವಹಿಸಿಕೊಂಡು ಹೋಗ್ತಿದ್ದಾರೆ. ಕಾಫಿ, ಕಾಳುಮೆಣಸು, ಅಡಿಕೆ ಇದೆ. ಇವತ್ತು ಅವರ ಪ್ರಯತ್ನ, ಅಲ್ಲಿಯ ವಿಶೇಷತೆ ಏನಂತ ಅಂದ್ಕೊಂಡು ಪ್ರಸಾರ ಮಾಡ್ತಿದ್ದೀವಿ. ಸವಿತಾವರೇ, ಹೇಳಿ ಅಮ್ಮ, ನಿಮ್ಮ ಬಾಲ್ಯದ ದಿನಗಳು ಮತ್ತೆ ನಿಮ್ಮ ತವರ ಮನೆಯಲ್ಲಿ ನೀವು ಕೃಷಿ, ಪರಿಸರ ಮತ್ತು ಗಿಡಗಳ ಬಗ್ಗೆ ಕಲಿತಿದ್ದು ಏನೇನು? ಸರ್, ನಮ್ಮ ತವರ ಮನೆ ಕೊಟ್ಟಂಗಿಡ, ಹರಿಹರ ಗ್ರಾಮ. ತಂದೆ ಹೆಸರು ಮೋಟಯ್ಯ ರಾಮು ಅಂತ, ತಾಯಿ ಪಾರ್ವತಿ. ನಾವು 4 ಜನ ಮಕ್ಕಳು ಸರ್. ನಾನು ದೊಡ್ಡವಳು, ಮತ್ತೆ ನನ್ನ ತಂಗಿ ಚಿತ್ರ ಅಂತ, 2 ತಮ್ಮಂದಿರು, ಒಬ್ರು ಸುಬ್ಬಯ್ಯ ಹರೀಶ್ ಮತ್ತೆ ಇನ್ನೊಬ್ರು ಸೋಮಯ್ಯ ಗಿರೀಶ್ ಅಂತ. ನಾನು ಮದುವೆಯಾಗಿ ಮೀದೇರ ಮನೆಗೆ ಬಂದಿದ್ದು. ನಮ್ಮ ಹಸ್ಬೆಂಡ್ ಅವರು ಎಕ್ಸ್ ಆರ್ಮಿ, ಈಗ ನಾನು ಮದುವೆ ಆಗುವಾಗ ಸರ್ವಿಸ್ ಅಲ್ಲಿ ಇದ್ರು ಸರ್. ನಮಗೆ 2 ಹೆಣ್ಮಕ್ಳು, ಒಬ್ಳು ಡಿಗ್ರಿ ಮಾಡಿ ಮದುವೆ ಆಗಿದ್ದಾಳೆ ಮೂರ್ನಾಡು ಹೊದ್ದೂರು ಚೌರಿರ ಮನೆಗೆ, ಮತ್ತೆ ಚಿಕ್ಕವಳು ಇಂಜಿನಿಯರಿಂಗ್ ಮಾಡಿ ಈಗ ಜಾಬ್ ಅಲ್ಲಿ ಇದ್ದಾಳೆ. ಈಗ ಅವಳದು ನೆಕ್ಸ್ಟ್ ಮದುವೆ ಇದೆ ಸರ್, ಗೋಣಿಕೊಪ್ಪಲು ಕುಪ್ಪಂಡ ಮನೆಗೆ ಕೊಡ್ತಾ ಇದ್ದೇವೆ. ಚಿಕ್ಕಂದಿನಿಂದನೇ ನನಗೆ ಹೂವಿನ ಗಿಡ ಬೆಳೆಸೋದಂತಾರೆ ತುಂಬಾ ಇಷ್ಟ ಸರ್. ನಮ್ಮ ಫ್ರೆಂಡ್ಸ್ ಮನೆಗೆ ಹೋಗುವಾಗ ಅಲ್ಲಿ ಗಿಡಗಳನ್ನ ಕಲೆಕ್ಟ್ ಮಾಡೋದು, ನಮ್ಮ ಮನೆಯಲ್ಲಿರೋದನ್ನ ಅವರಿಗೆ ಕೊಡೋದು, ಹಾಗೆ ಚಿಕ್ಕಂದಿಂದ ನನಗೆ ತುಂಬಾ ಇಂಟ್ರೆಸ್ಟ್ ಇತ್ತು ಸರ್. ಹಾಗೆ ಇಲ್ಲಿ ಮದುವೆ ಆಗಿ ಬಂದ ಮೇಲೂ ಕೂಡ ಅದನ್ನೇ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಮಾಡಿಕೊಂಡೆ ಸರ್. ಮತ್ತೆ ನಮ್ಮ ಯಜಮಾನದು ಸಪೋರ್ಟ್ ತುಂಬಾ ಇತ್ತು ಸರ್ ನನಗೆ. ಅವ್ರ ಸಪೋರ್ಟ್ ಇಂದನೇ ನಾನು ಇಷ್ಟು ಗಿಡ ಮಾಡ್ಲಿಕ್ಕೆ ಆಗಿದ್ದು. ಅವರು ಫೈನಾನ್ಶಿಯಲ್ಲಿಯೂ ಸಪೋರ್ಟ್ ಮಾಡಿದ್ದಾರೆ, ಪ್ಲಾಂಟ್ಸ್ ಅನ್ನು ತೆಗೀಲಿಕ್ಕೂ, ಪಾಟ್ಸ್ ಕಲೆಕ್ಟ್ ಮಾಡ್ಲಿಕ್ಕೆ, ಗೊಬ್ಬರ ತೆಗೀಲಿಕ್ಕೆ, ಪ್ರತಿಯೊಂದಕ್ಕೂ ಅವ್ರದ್ದು ಸಪೋರ್ಟ್ ತುಂಬಾ ಇದೆ ಸರ್. ಅದರಿಂದ ನಾನು ಇಷ್ಟು ಮಾಡಿದ್ದೇನೆ ಸರ್. ಮತ್ತೆ ಗಿಡ ಮಾಡೋದ್ರಿಂದ ಸರ್ ತುಂಬಾ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಸರ್, ಏನು ಟೆನ್ಷನ್ ಬರೋದಿಲ್ಲ. ಮತ್ತೆ ನಮಗೆ ಟೈಮ್ ಪಾಸ್ ಆಗುತ್ತೆ, ತೋಟದಲ್ಲಿ ಹೋಗಿ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ ಸರ್. ಆದ್ರಿಂದ ಮನೆಯ ಸುತ್ತಮುತ್ತ ಅಚ್ಚುಕಟ್ಟಾಗಿ ಇಟ್ಕೊಳ್ಳೋದು, ಮತ್ತೆ ಗಿಡ ಎಲ್ಲ ನೆಡೋದು, ಇದನ್ನ ಒಂದು ಹಾಬಿಯಾಗಿ ಬೆಳೆಸ್ಕೊಂಡಿದ್ದೇನೆ ಸರ್. ತುಂಬಾ ಇಲ್ಲ, ನನಗೆ ಆಗುವಷ್ಟು ಮಾಡ್ತೇನೆ ಸರ್ ಅಷ್ಟೇ. ತುಂಬಾ ಇದೆ, ನಾವು ಮನೆಯ ಮುಂದೆ ಅಕ್ಕಪಕ್ಕದಲ್ಲಿ ಮನೆ ಒಳಗಡೆ ನೋಡಿದ್ರೆ ಎಷ್ಟೊಂದು ಕೆಲಸ ಮಾಡಿದಿರಿ ಅಂತ ಆಶ್ಚರ್ಯ ಆಗ್ತದೆ, ಆನಂದ ಆಗ್ತದೆ. ಏನೆಲ್ಲ ಪ್ರಯೋಗವನ್ನು ಮಾಡಿದಿರಿ ಹೇಳಿ. ಈಗ ಮಣ್ಣೆ ಬೇಕು, ಪಾಟೆ ಬೇಕು ಅಂತೇನಿಲ್ಲ, ನೀವು ಮಾಡಿರುವ ಕೆಲವೊಂದು ಪ್ರಯೋಗಗಳನ್ನು ಉಲ್ಲೇಖ ಮಾಡಿ. ನಿಜ ಸರ್, ನೀವು ಹೇಳೋದು ನಿಜ. ನಾನು ಪೇಂಟ್ ಬಕೆಟ್ ಅನ್ನ ಯೂಸ್ ಮಾಡ್ಕೊಂಡಿದ್ದೇನೆ, ಮನೆಗೆ ಹಾಕುವ ಡಿಸ್ಟೆಂಪರ್ ಬಕೆಟ್ ಅನ್ನು ಯೂಸ್ ಮಾಡಿದ್ದೇನೆ, ಮತ್ತೆ ಮನೆ ಒರೆಸುವ ಟಬ್ ಅನ್ನು ಕೂಡ ಯೂಸ್ ಮಾಡಿಕೊಂಡಿದ್ದೇನೆ ಸರ್. ಅದಕ್ಕೆಲ್ಲ ಪೇಂಟ್ ಹಾಕ್ಬಿಟ್ರೆ ಗೊತ್ತಾಗೋದಿಲ್ಲ ಸರ್, ಅದಕ್ಕಾಗಿ ಅದೆಲ್ಲ ನೋಡುವಾಗ ಕಣ್ಣಿಗೆ ಚೆನ್ನಾಗಿ ಕಾಣುತ್ತೆ, ನಾನು ಯಾರಿಗಾದ್ರೂ ಹೇಳಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಅಷ್ಟೇ. ಮುಂಚೆ ಇನ್ನೂ ಏನೋ ಪ್ಲಾಸ್ಟಿಕ್ ಕವರ್ಸ್ ಅದು ಇದು ಡಬ್ಬ ಎಲ್ಲ ಇಡ್ತಾ ಇದೆ ಸರ್, ಈಗ ಜಾಗ ಇಲ್ಲ, ಮತ್ತೆ ಅದೆಲ್ಲ ಬಿಸಿಲಲ್ಲಿ ಇಟ್ಟು ಎಲ್ಲ ಕಿತ್ತು ಹೋಗುತ್ತೆ ಅಲ್ಲ ಸರ್, ಬಿಸಿಲಿಗೆ ಆಗೋದಿಲ್ಲ ಪ್ಲಾಸ್ಟಿಕ್ ಐಟಮ್ಸ್, ಹಾಗಾಗಿ ಅದನ್ನೆಲ್ಲ ತೆಗೆದು ಬಿಟ್ಟೆ ಸರ್, ಈಗ ಸ್ವಲ್ಪ ಪಾಟ್ಸ್ ಇಟ್ಕೊಂಡಿದ್ದೇನೆ ಸರ್ ಅಷ್ಟೇ. ನೋಡಿ, ಒಂದು ರೀತಿಯಲ್ಲಿ ಆಕರ್ಷಣೀಯವಾಗಿ ಬಿಸಾಕುವ ಅಥವಾ ಬೇಡವಾದ ಬಕೆಟ್ಗಳಿಗೆ ಅಥವಾ ಕಂಟೈನರ್ಗಳಿಗೆ ಬಣ್ಣ ಬಳಿದು ಬಳಕೆ ಮಾಡ್ಕೊಂಡಿದ್ದೀರಿ. ಹಾಗೆ ಮನೆ ಒಳಗಡೆ ನೋಡ್ತಾ ಇದ್ವಿ, ನೀವು ತೋರಿಸ್ತಾ ಇದ್ರಿ, ಅಲ್ಲಿ ನೀರಿನಲ್ಲೇ ಅನೇಕ ಗಿಡಗಳನ್ನ ಇಟ್ಟಿದ್ರೆ ಚೆನ್ನಾಗಿ ಬೇರೆ ಬಂದಿದ್ದಾವೆ, ಅದ್ರ ಬಗ್ಗೆ ಹೇಳಿ ಸರ್. ನನಗೆ ಅದೇ ಬೇರೆ ನೆಂಟರು ಮನೆಗೆ ಹೋಗುವಾಗ ಮತ್ತೆ ಫ್ರೆಂಡ್ಸ್ ಮನೆಗೆ ಹೋಗುವಾಗ ಅಲ್ಲೆಲ್ಲ ಒಂದೊಂದು ಟಿಪ್ಸ್ ಸಿಗುತ್ತೆ ಅಲ್ವ ಸರ್, ಹಾಗಾಗಿ ಅಲ್ಲಿ ನೋಡ್ಬಿಟ್ಟು ನಾನು ಟ್ರಯಲ್ ಮಾಡಿದೆ ಸರ್ ನೀರಲ್ಲೇ ಇಡುವ ಅಂತ. ನೋಡುವಾಗ ಅದು ಒಂದೊಂದ್ಸಲ ಕೊಳೆತು ಹೋಗುತ್ತೆ ಸರ್, ಇನ್ನೊಂದೊಂದ್ಸಲ ಚೆನ್ನಾಗಿ ಬರುತ್ತೆ. ಈಗ ಸುಮಾರು ನಾನು 2 ವರ್ಷದಿಂದ ಇಟ್ಟ ಗಿಡಗಳು ಹಾಗೆ ಚೆನ್ನಾಗಿ ಬೆಳೀತಾ ಬರ್ತಾ ಇದೆ ಸರ್. ಕೆಲವೊಂದು ಗಿಡಗಳು ಹಾಳಾಗ್ತಾ ಇದೆ, ಆದ್ರೆ ಮಣ್ಣಲ್ಲಿಯೂ ಆಗುತ್ತೆ, ಕೆಲವೊಂದ್ಸಲ ನೀರಲ್ಲಿಯೂ ಆಗುತ್ತೆ ಸರ್. ಅದಕ್ಕೆ ಸ್ಟೆಮ್ ಹೋಲ್ಡರ್ ಎಲ್ಲ ಹಾಕಿ ಅದಕ್ಕೆ ಸಪೋರ್ಟ್ ಕೊಟ್ಟು ಸ್ವಲ್ಪ ಮರಳೆಲ್ಲ ಹಾಕಿ ನೀರು ಫುಲ್ ಇಟ್ಟರೆ ಅದರಲ್ಲೂ ಬೆಳೆಯುತ್ತೆ ಸರ್. ನಿಜ, ನಾವು ಅನ್ಕೊಳ್ತೀವಿ ಕೆಲವೊಂದ್ಸಾರಿ ಇದು ಆಗಲ್ಲ ಅದು ಆಗಲ್ಲ ಹೀಗಾಗಲ್ಲ ಹಾಗಾಗಲ್ಲ ಅಂತ, ಆದ್ರೆ ಪ್ರಯೋಗಗಳನ್ನ ಮಾಡ್ತಾ ಹೋದ್ರೆ ಓ ಏನೆಲ್ಲ ಸಾಧ್ಯತೆ ಇದೆಯಲ್ಲ ಅಂತ ನಮ್ಗೆ ಅರ್ಥ ಆಗ್ತದೆ. ಕೆಲವೊಂದು ಬಿಸಿಲಿನಲ್ಲಿ ಬರೋದಿಲ್ಲ ಅಂತ ಅನ್ಕೊಂತೀವಿ, ಕೆಲವೊಂದು ನೆರಳಲ್ಲಿ ಬರೋದಿಲ್ಲ ಅಂತ ಅನ್ಕೊಂತೀವಿ, ಆದ್ರೆ ಎಷ್ಟೋ ಸಸ್ಯಗಳು ನೆರಳಲ್ಲೂ ಚೆನ್ನಾಗಿರ್ತವೆ ಬಿಸಿಲಲ್ಲೂ ಚೆನ್ನಾಗಿರ್ತವೆ, ಇದ್ರ ಬಗ್ಗೆ ಹೇಳಿ. ನಾನು ಜಾಗ ಇಲ್ಲದಕ್ಕೆ ಸರ್ ಮಳೆಯಲ್ಲೂ ಬಿಸಿಲಲ್ಲೂ ಅದೇ ಜಾಗದಲ್ಲಿ ಇಟ್ಟಿರ್ತೇನೆ, ಹಾಳಾಗುವುದು ಹಾಳಾಗುತ್ತೆ ಸರ್. ಆದ್ರೂ ಒಂದೊಮ್ಮೆ ನೆರಳಲ್ಲಿ ಇರೋನ್ನ ಬಿಸಿಲಲ್ಲಿ ಇಟ್ಟರು ಅದು ಒಂದೊಂದು ಗಿಡ ಬಿಸಿಲಿಗೆ ಒಗ್ಗಿಕೊಳ್ಳುತ್ತೆ ಸರ್, ಆವಾಗ ಚೆನ್ನಾಗಿ ಬರುತ್ತೆ ಅದು ಕೂಡ, ಇನ್ನು ಒಂದೊಂದು ಹಾಳಾಗುತ್ತೆ. ಆದ್ರೆ ಮೇಂಟೆನೆನ್ಸ್ ತುಂಬಾ ಕಷ್ಟ ಆಗುತ್ತೆ ಸರ್, ಲೇಬರ್ ಬೇಕು, ವಯಸ್ಸಾದ ಹಾಗೆ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ನಾವು ಹೆಂಗಾಗಿರುವಾಗ ಏನು ಬೇಕಾದ್ರೂ ಮಾಡಬಹುದು, ವಯಸ್ಸಾದ ಬರುವಾಗ ಲೇಬರ್ದು ಹೆಲ್ಪ್ ಬೇಕಾಗುತ್ತೆ ಸರ್. ಮತ್ತೆ ಗೊಬ್ಬರ ಬೇಕು ಸರ್, ಈಗ ಇಲ್ಲಿಯೂ ಹಸು ದನಗಳನ್ನ ಸಾಕ್ತಾ ಇಲ್ಲ, ಗೊಬ್ಬರದ ತುಂಬಾ ಅವಶ್ಯಕತೆ ಇರುತ್ತೆ ಗಿಡಗಳಿಗೆ. ಕಾಡು ಮಣ್ಣು ಬೇಕು ಸರ್, ಅದು ಸಹ ಕಷ್ಟ. ತೋಟದ ಮಣ್ಣು ಎಲ್ಲ ಅಷ್ಟು ಹೆಲ್ಪ್ ಆಗೋದಿಲ್ಲ ಸರ್, ತೋಟದಲ್ಲಿ ಕಾಫಿ ಬೇರು ಅದು ಇದು ಎಲ್ಲ ಇರುತ್ತೆ ಅಲ್ಲ ಸರ್. ಮತ್ತೆ ಮರಳು ಬೇಕು ಸರ್, ಹೊಳೆಯಲ್ಲಿ ಹೋಗಿ ಮರಳು ಸಹ ತೆಗಿಲಿಕ್ಕೆ ಆಗ್ತಾ ಇಲ್ಲ, ಈಗ ಕಾನೂನೆಲ್ಲ ಬೇರೆ ಬೇರೆ ಬರ್ತಾ ಇದೆ ಅಲ್ಲ ಸರ್, ಗಣಿಗಾರಿಕೆ ಮಾಡಬಾರ್ದು ಅದು ಇದು ಅಂತ. ಹಾಗೆ ಇರೋ ಮಣ್ಣಲ್ಲೇ ಅದಕ್ಕೆ ಸ್ವಲ್ಪ ಕೋಕೋ ಪೀಟ್ ಅದೆಲ್ಲ ಮಿಕ್ಸ್ ಮಾಡ್ಬಿಟ್ಟು ಸಗಣಿ ಗೊಬ್ಬರ ಬೇರೆ ಕಡೆಯಿಂದ ತರಿಸ್ಬಿಟ್ಟು ಎಲ್ಲ ಮಾಡ್ತಾ ಇರೋದು ಸರ್. ಎಷ್ಟೊಂದು ಕೆಲಸಗಳನ್ನ ಮಾಡಿದರೆ, ಎಷ್ಟೊಂದು ಬಂಡವಾಳವನ್ನ ಹಾಕಿದ್ರೆ, ಈಗ ನೋಡಿ ಎಣಿಸ್ಕಂತ ಹೋದ್ರೆ ಬರೇ 50-100 ಕುಂಡೆಗಳಿಲ್ಲ, 10-1,000 ಆಗ್ಬೋದೇನೋ. ಹಾಗೆ ಕಬ್ಬಿಣ ಬಳಕೆ ಮಾಡ್ಕೊಂಡು ಅದಕ್ಕೆ ಚಂದವಾಗಿ ಬಣ್ಣ ಬಳಿದು ಸ್ಟ್ಯಾಂಡ್ ಗಳನ್ನ ಮಾಡ್ಕೊಂಡಿದ್ರಿ, ಚೆನ್ನಾಗಿದೆ. ಒಂದು ಮನೆಯ ವಾತಾವರಣ ಹೀಗೂ ಇಟ್ಕೊಳ್ಬಹುದು ಅನ್ನೋದಕ್ಕೆ ಒಂದು ಒಳ್ಳೆ ಉದಾಹರಣೆ. ಇದ್ರ ಹಿಂದೆ ತಾವ್ ಹೇಳಿದಂಗೆ ಪರಿಶ್ರಮ ಇದೆ, ಮತ್ತೆ ಅದಕ್ಕೆ ತಕ್ಕಂತೆ ಕೆಲಸ ಮಾಡ್ಬೇಕು, ಆಗಿಂದಾಗಿ ಅದನ್ನ ನಿರ್ವಹಣೆ ಮಾಡ್ಬೇಕು. ಹೇಳಿ, ನೀವು ಹೇಗೆ ಈ ಗಿಡಗಳನ್ನ ನಿರ್ವಹಣೆ ಮಾಡ್ಕೊಂಡು ಹೋಗ್ತದ್ರಿ, ಪೋಷಣೆ ಮಾಡ್ಕೊಂಡು ಹೋಗ್ತದ್ರಿ? ಸರ್, ನಾನು ರೀಪ್ಲಾಂಟ್ ಮಾಡೋದು ವರ್ಷಕ್ಕೆ ಒಂದ್ಸಲ ಸರ್, ಎಲ್ಲಾನು ಇಲ್ಲ, ಒಂದೊಂದು ಗಿಡಕ್ಕೆ 4-5 ವರ್ಷಕ್ಕೆ ಒಂದ್ಸಲನು ಮಾಡಬಹುದು. ಇನ್ನು ಕೆಲವೊಂದು ಗಿಡಗಳಿಗೆ ವರ್ಷ ರೀಪ್ಲಾಂಟ್ ಮಾಡ್ಬೇಕಾಗುತ್ತೆ, ಟೇರೆಲ್ಲ ತುಂಬಾ ಆಗ್ಬಿಟ್ರೆ ಅದು ಚೆನ್ನಾಗಿ ಬೆಳೆಯೋದಿಲ್ಲ ಸರ್. ಮತ್ತೆ ನೀರು ಕರೆಕ್ಟ್ ಆಗಿ ಕೊಡ್ಬೇಕು ಸರ್, ಅದಕ್ಕೆ ಪೈಪ್ ಅಲ್ಲಿ ಚಿಮುಕಿಸ್ಬೇಕು, ಬರೀ ಬುಡಕ್ಕೆ ಹಾಕಿದ್ರು ಆಗೋದಿಲ್ಲ, ಒಂದೊಂದು ಗಿಡಕ್ಕೆ ಚಿಮುಕಿಸಿದ್ರೆ ಮಾತ್ರ ಅದು ಚೆನ್ನಾಗಿ ಸುಳಿ ಎಲ್ಲ ತೆಗೆಯೋದು, ಟಿಲ್ಲರ್ಸ್ ಬರೋದು. ಮತ್ತೆ ವರ್ಷಕ್ಕೆ 2 ಸಲ ಏನಾದ್ರು ಒಂದು ಮೆಡಿಸನ್ ಸಿಂಪಡಣೆ ಮಾಡ್ಬೇಕು ಸರ್, ಏನಾದ್ರು ಹುಳಗಳೆಲ್ಲ ಬೀಳುತ್ತೆ ಆಗ ಅದಕ್ಕೆ ಸಿಂಪಡಣೆ ಮಾಡ್ಬೇಕಾಗುತ್ತೆ. ಕಳೆ ಕೀಳೋದೆಲ್ಲ ತುಂಬಾ ಬರ್ತಾ ಇರ್ತದೆ ಸರ್, ಟೋಟಲಿ ಸರ್ ನಾವು ಅದಕ್ಕೆ ಕೈ ಹಾಕ್ತಾನೆ ಇರ್ಬೇಕು, ಅಂದ್ರೆ ಮಾತ್ರ ಗಿಡಗಳು ಚೆನ್ನಾಗಿ ಬರೋದು ಸರ್. ಮತ್ತೆ ಬರೀ ಕಾರ್ಮಿಕರನ್ನೇ ನಂಬಿದ್ರೆ ಆಗೋದಿಲ್ಲ ಸರ್, ನಾವು ಮನೆ ಜನರು ಕೂಡ ಅಷ್ಟೇ ಕಾಳಜಿ ತಗೊಳ್ಬೇಕು ಸರ್. ಒಂದು ಮಕ್ಕಳನ್ನ ಹೇಗೆ ಸಾಕೋದು ಹಾಗೆ ಗಿಡಗಳಿಗೆ ನೋಡ್ಕೊಂಡ್ರೆ ಮಾತ್ರ ಅದು ಗಿಡ ಬೆಳೆಯೋದು ಸರ್. ಒಂದ್ಸಲ ನೀರು ಗೊಬ್ಬರ ಹಾಕ್ಬಿಟ್ಟು 3 ದಿವಸ ಹಾಗೆ ಬಿಟ್ಬಿಟ್ರೆ ಗಿಡಗಳು ಉಳಿಯೋದಿಲ್ಲ ಸರ್. ಮಕ್ಕಳನ್ನ ಹೇಗೆ ನೋಡ್ತೇವೆ ಹಾಗೆ ಅಷ್ಟು ಇಂಟ್ರೆಸ್ಟ್ ಅಲ್ಲಿ ನೋಡ್ಕೊಳ್ಬೇಕು ಸರ್, ಅಂದ್ರೆ ಗಿಡ ಚೆನ್ನಾಗಿ ಬರುತ್ತೆ, ಮತ್ತೆ ನಮಗೆ ಖುಷಿನೂ ಕೊಡುತ್ತೆ. ಗಿಡ ಬೆಳೆದ ಹಾಗೆ ಸರ್ ನಮ್ಮ ಮನಸ್ಸಿಗೆ ಖುಷಿ. ಮತ್ತೆ ಎಲ್ಲ ಏನಾದ್ರೂ ಮಕ್ಳ ಬಗ್ಗೆನೋ ನಮ್ಮ ಹೆಲ್ತ್ ಬಗ್ಗೆನೋ ಏನಾದ್ರೂ ಒಂದು ನೋವು ಅದು ಇದು ಇದ್ರೆ ಸರ್ ಅದನ್ನೆಲ್ಲ ಯೋಚನೆ ಬರೋದಿಲ್ಲ. ಹೂವಿನ ಗಿಡ ಪಕ್ಕ ಬರುವಾಗ ಕಳೆ ಕೀಳೋದು, ಅದ್ರ ಒಣಗಿದ ಎಲೆ ತೆಗೆಯೋದು, ಮತ್ತೆ ಕಡ್ಡಿ ಕಸ ತೆಗೆಯೋದು, ಆವಾಗ ನಮಗೆ ಬೇರೆ ಏನು ನಮ್ಮ ನೋವನ್ ಕೂಡ ಮರ್ತು ಬಿಡ್ತೇವೆ ಸರ್. ಗಿಡಗಳಿಂದ ತುಂಬಾ ಮನಸ್ಸಿಗೆ ಖುಷಿ ಆಗುತ್ತೆ ಸರ್. ಖುಷಿಯ ಹಿಂದೆ ಸಾಕಷ್ಟು ಸಮಸ್ಯೆಗಳಿದಾವೆ ಅಥವಾ ಕಷ್ಟಗಳಿದಾವೆ, ಇನ್ನೂ ಬೇರೆ ಬೇರೆ ವಿಚಾರಗಳನ್ನ ನೀವು ಹೇಳಲಿಕ್ಕೆ ಆಗುದಿಲ್ಲ. ಹೇಗಂದ್ರೆ ನಾವು ಚೆನ್ನಾಗಿದ್ದೀವಿ ಅಂತ ಹೇಳಿದಾಗ ಕಷ್ಟದಲ್ಲಿದ್ದೀವಿ ಅಂತ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಹಾಗೆ ಒಂದು ಸಂಸ್ಥೆ ಮಾಡುವಷ್ಟು ಕೆಲಸವನ್ನ ನೀವು ನಿಮ್ಮ ಯಜಮಾನರು ಮಾಡಿದಿರಿ. ಎಷ್ಟೋ ಕಡೆಗೆ ಒಂದೊಂದು ಸಂಸ್ಥೆಗೆ ಹೋದ್ರೆ 10-20 ಒಳ್ಳೆ ಪಾಟ್ಗಳು ಒಳ್ಳೆ ಗಿಡಗಳು ಕಾಣೋದಿಲ್ಲ. ಆದ್ರೆ ಒಬ್ಬ ಕೃಷಿಕನ ಮನೆಗೆ ಹೋದ್ರೆ ಮನೆಯ ಸುತ್ತಮುತ್ತ ಏನೆಲ್ಲ ಗಿಡಗಳನ್ನ ಬೆಳೆದಿರ್ತಾರೆ. ಅದರಲ್ಲೂ ನೀವು ಮಾಡಿರುವ ಈ ಕೆಲಸ ನೋಡಿದ್ರೆ ನೀವು ಮನೆ ಒಳಗಡೆನೂ, ಬೆಡ್ರೂಮ್ ನಲ್ಲಿನೂ, ಹಾಲ್ನಲ್ಲಿ, ಹಾಗೆ ಮೆಟ್ಲು ಮೇಲೆ ಎಲ್ಲಿ ನೋಡಿದ್ರು ಗಿಡಗಳನ್ನ ಇಟ್ಟಿದ್ದೀರಿ. ಆಕ್ಸಿಜನ್ ಬಾಂಬ್ ಅಂತ ಹೇಳ್ತಾರೆ ಬಹಳ ಒಂಥರ ಅರ್ಥಪೂರ್ಣವಾಗಿ. ಅಂದ್ರೆ ಆಮ್ಲಜನಕವನ್ನು ಹೊರಸೂಸಲಿಕ್ಕೆ ಏನೆಲ್ಲ ಪ್ರಯತ್ನಗಳನ್ನ ಮಾಡಬಹುದು ಅನ್ನೋದಕ್ಕೆ ಇದು ಒಂದು ಒಳ್ಳೆ ಉದಾಹರಣೆ. ಇದರಿಂದ ಪರಿಸರಕ್ಕೆ ಅನುಕೂಲ ಆಗುತ್ತೆ, ನಿಮಗೂ ಪ್ರಯೋಜನ ಆಗುತ್ತೆ. ಹಸಿರು ಗಿಡ ನೆಟ್ರೆ ಸರ್, ಹೂ ಬರುವಂತ ಗಿಡನು ತುಂಬಾ ಒಳ್ಳೇದೇ, ನಮ್ಮ ಕಣ್ಣಿಗೆ ಒಂದು ಹಬ್ಬ ಅಂತ ಹೇಳ್ಬಹುದು. ಆದ್ರೆ ಹಸಿರು ಸಹ ನಮಗೆ ಅಷ್ಟೇ ಪ್ರಯೋಜನಕಾರಿ ಸರ್, ತುಂಬಾ ಆಮ್ಲಜನಕ ನೀವು ಹೇಳಿದಾಗೆ ಹೊರಸೂಸುತ್ತೆ, ಅದರಿಂದ ನಮಗೆ ಕಣ್ಣಿಗೆ ಕಾಣದೆ ಅದು ಪರೋಕ್ಷವಾಗಿ ನಮಗೆ ಸಹಾಯ ಮಾಡುತ್ತೆ ಅಲ್ವಾ ಸರ್. ಹಾಗೆ ಇನ್ನೊಂದು ವಿಷಯ ಸರ್, ನಮ್ಮ ಹಳ್ಳಿಯಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿಯೂ ಎಲ್ಲರಲ್ಲಿಯೂ ಹೂ ಗಿಡ ಚೆನ್ನಾಗಿ ಇರುತ್ತೆ ಸರ್. ಹಳ್ಳಿ ಕಡೆ ತುಂಬಾ ಚೆನ್ನಾಗಿ ಮಾಡ್ತಾರೆ, ನಮ್ಮ ಮನೆಯಲ್ಲೇ ಅಂತ ಅಲ್ಲ ಎಲ್ಲರ ಮನೆಯಲ್ಲೂ ಇದೆ ಸರ್. ಎಲ್ಲರೂ ಚೆನ್ನಾಗಿ ಮಾಡ್ತಾರೆ, ನೀವು ಇನ್ನೂ ಚೆನ್ನಾಗಿ ಮಾಡಿದಿರಿ. ಥ್ಯಾಂಕ್ ಯು. ಹೇಳಿ, ಏನೇನು ಬಗೆಯ ಅಲಂಕಾರಿಕ ಗಿಡಗಳನ್ನ ಇಟ್ಕೊಂಡಿದ್ದೀರಿ, ಒಂದೊಂದಾಗಿ ವಿವರಿಸಿ ಸರ್. ನನಗೆ ಎಲ್ಲ ಸೈಂಟಿಫಿಕ್ ಹೆಸರು ಗೊತ್ತಿಲ್ಲ ಸರ್, ಸ್ವಲ್ಪ ಎಗ್ಲೋನಿಮ್ ಅಂತ ಇದೆ ಸರ್, ಕ್ಯಾಕ್ಟಸ್, ಮತ್ತೆ ಡ್ರಮ್ ಸ್ಟಿಕ್ ಅಂತ ನಾನು ಹೇಳ್ತೇನೆ ಅದು ಒಂದಿದೆ, ಅದೆಲ್ಲ ಬಿಸಿಲಿಗೂ ಆಗುತ್ತೆ ಮಳೆಯಲ್ಲೂ ಆಗುತ್ತೆ. ಬ್ಯಾಂಬೋ ಸ್ಟಿಕ್ ತರ ಇದೆ ಸರ್, ಅದು ಒಂದು. ಮತ್ತೆ ಗ್ರೌಂಡ್ ಆರ್ಕಿಡ್, ಮತ್ತೆ ಜೆರೇನಿಯಂ, ಗ್ರೀನ್ಸ್, ಶೋ ಪ್ಲಾಂಟ್ಸ್, ಸ್ನೇಕ್ ಪ್ಲಾಂಟ್ಸ್, ಅದು 4-5 ವೆರೈಟಿ ಇದೆ ಸರ್. ಡ್ವಾರ್ಫ್ ವೆರೈಟಿ, ಲಾಂಗ್ ವೆರೈಟಿ ಅಂತ, ಬೋಗನ್ ವಿಲ ಸ್ವಲ್ಪ ಇದೆ ಸರ್. ಅದೇ ಎಗ್ಲೋನಿಮ್ ಅಂತ ಹೇಳೋದು ಸರ್, ಇದು ತುಂಬಾ ವೆರೈಟಿ ಇದೆ, ಆದ್ರೆ ಅದು ನೆರಳಲ್ಲೇ ಇರಬೇಕು, ಬಿಸಿಲಿಗೆ ಆಗೋದಿಲ್ಲ ಅದು. ಹಾಗೆ ಗ್ರೀನ್ಸ್ ಅಲ್ಲಿ ಶೋ ಪ್ಲಾಂಟ್ಸ್ ತುಂಬಾ ಇದೆ ಸರ್, ಅದರ ಹೆಸರು ನನಗೆ ಬರೋದಿಲ್ಲ. ಮತ್ತೆ ಸ್ವಲ್ಪ ಆಂಥೋರಿಯಮ್ಸ್ ಇದೆ, ಎಲ್ಲ ಮಿಕ್ಸ್ ಆಗಿದೆ ಸರ್, ಒಂದೇ ಇಲ್ಲ. ಜೇಡ್ ಅಂತ ಇದೆ ಸರ್, ಅದು ಫುಲ್ ಗ್ರೀನ್, ಅದರಲ್ಲಿ 2-3 ವೆರೈಟಿ ಇರುತ್ತೆ ಸರ್. ಮತ್ತೆ ಸ್ವಲ್ಪ ಹ್ಯಾಂಗಿಂಗ್ ಪಾಟ್ಸ್ ಇದೆ ಸರ್, ಅದರಲ್ಲಿ ಕ್ರೀಪರ್ಸ್ ಇದೆ, ಅದು ಬೇಗ ಬೇಗ ರೀಪ್ಲಾಂಟ್ ಮಾಡ್ಬೇಕು ಅಂತಿಲ್ಲ, ಲೇಟ್ ಆಗಿ ಮಾಡಿದ್ರು ಸಾಕು, ಅಷ್ಟು ಇದೆ ಸರ್. ಭಿನ್ನ ಭಿನ್ನವಾದ ಕುಂಡಗಳನ್ನ ಬಳಕೆ ಮಾಡ್ಕೊಂಡಿದ್ರಿ, ನಾವು ನೋಡ್ತಾ ಇದ್ವಿ. ಪ್ಲಾಸ್ಟಿಕ್ ಲೋಟಗಳನ್ನ ಕಾಣದಂತೆ ಅದನ್ನ ಬೆಳೆಸ್ತಿದ್ರಿ, ಅಂದ್ರೆ ಬೇಡವಾದ ಪದಾರ್ಥಗಳನ್ನು, ಡಬ್ಬಿಗಳನ್ನು ಕಾಣದಂಗೆ ಸುಂದರವಾದ ಒಂದು ರೂಪವನ್ನ ಕೊಡ್ಲಿಕ್ಕೆ ಅವಕಾಶ ಇದೆ. ಮನಸ್ಸು ಮಾಡ್ಬೇಕಷ್ಟೇ, ನಾವು ಆಲೋಚನೆಗಳನ್ನ ಮಾಡ್ತಾ ಹೋದ್ರೆ ಏನೆಲ್ಲ ಉಪಾಯಗಳು ಸಿಗ್ತಾ ಹೋಗ್ತವೆ. ಒಟ್ಟಾರೆ ಮನೆ ಒಳಗಡೆ ಮನೆ ಹೊರಗಡೆ ಸೌಂದರ್ಯವು ನಮಗೆ ಮನಸ್ಸಿಗೆ ಹಿತ ಆಗೋ ರೀತಿಯಲ್ಲಿ ಮಾಡ್ಲಿಕ್ಕೆ ಈ ರೀತಿಯ ಅಲಂಕಾರಿಕ ಗಿಡಗಳು ನೆರವಾಗ್ತವೆ. ಇದರ ನಿರ್ವಹಣೆಯೂ ಅಷ್ಟು ಸುಲಭ ಇಲ್ಲ. ನೀವು ನಿಮ್ಮ ಯಜಮಾನರಲ್ದಲ್ಲೇ ಕಾರ್ಮಿಕರು ಸಹ ಕೈ ಜೋಡಿಸ್ತಾರಲ್ವಾ? ಕಾರ್ಮಿಕರ ಹೆಲ್ಪ್ ಬೇಕೇ ಬೇಕು ಸರ್. ಮುಂಚೆ ನಾನೊಬ್ಳೆ ಎಲ್ಲ ಮಾಡ್ತಾ ಇದ್ದೆ, ಈಗ ಆಗೋದಿಲ್ಲ ಸರ್. ವಯಸ್ಸಾದ ಬರ್ತಾ ಹಾಗೆ ಆರೋಗ್ಯ ಕೈ ಕೊಡುತ್ತೆ ಅಲ್ಲ ಸರ್ ಮಧ್ಯ ಮಧ್ಯ, ಆಗ ಅವರು ಹೆಲ್ಪ್ ಬೇಕೇ ಬೇಕು ಸರ್. ಕಾರ್ಮಿಕರು ಇಲ್ಲದಿದ್ರೆ ಕಷ್ಟ ಆಗುತ್ತೆ ಸರ್. ನೀರು ಹಾಕೋದು ಸರ್ ನಾನೇ, ನೆರಳಿ ಇರೋ ಕಡೆ ಎಲ್ಲ ನಾನೇ ನೀರ್ ಹಾಕೋದು. ಅವರಿಗೆ ಹೇಗೆ ನೀರ್ ಹಾಕ್ಬೇಕು ಅಂತ ಗೊತ್ತಾಗೋದಿಲ್ಲ ಸರ್. ಒಂದಕ್ಕೆ ಜಾಸ್ತಿ ಹಾಕ್ಬಿಡ್ತಾರೆ, ಒಂದಕ್ಕೆ ಕಡಿಮೆ ಹಾಕ್ತಾರೆ, ಅವಾಗ ಜಾಸ್ತಿ ಹಾಕಿದ್ದು ಕೊಳ್ತು ಹೋಗುತ್ತೆ. ಮತ್ತೆ ಬಿಸಿಲಲ್ಲಿ ಇರೋ ಕಡೆ ಅವ್ರನ್ನೇ ಬಿಟ್ಬಿಡ್ತೇನೆ, ಅವರಿಗೆ ಇಷ್ಟು ಹಾಕಿ ಅಂತ ಹೇಳಿದ್ರೆ ಹಾಕ್ತಾರೆ. ಬಿಸಿಲು ಇರೋದಕ್ಕೆ ಜಾಸ್ತಿ ಹಾಕಿದ್ರು ತೊಂದರೆ ಇಲ್ಲ. ಕೆಲವೊಂದ್ಸಾರಿ ದಿನವೂ ನೀರ್ ಕೊಡಬೇಕಾಗತ್ತೆ, ಅಥವಾ ವಾರಕ್ಕೊಂದ್ಸಾರಿ 2 ಸಾರಿ ನೀರ್ ಕೊಡಬೇಕಾಗತ್ತೆ. ಅದನ್ನ ನೋಡ್ಕೊಂಡು ನಾವು ನೀರನ್ನ ಪೂರೈಕೆ ಮಾಡಬೇಕು. ಹಾಗೆ ಪೋಷಕಾಂಶಗಳು, ಗೊಬ್ಬರ ಅಥವಾ ಮಣ್ಣನ್ನ ಬದಲಾವಣೆ ಮಾಡೋದು ಅಥವಾ ಪೂರೈಕೆ ಮಾಡೋದು ನಿಟ್ಟಿನಲ್ಲಿ ಗಮನ ಹರಿಸಬೇಕು. ಒಂದು ರೀತಿಯಲ್ಲಿ ಪ್ರತಿನಿತ್ಯನೂ ಗಿಡಗಳ ಜೊತೆಗೆ ಒಡನಾಟ ಇಟ್ಕೊಂಡ್ರೆ ಚೆನ್ನಾಗಿರುತ್ತಲ್ವಾ? ಹೌದು ಸರ್, ಹೌದು. ಮಳೆ ಶುರು ಆಗುವಾಗ ಜೂನ್ ಅಲ್ಲಿ ರೀಪ್ಲಾಂಟ್ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಒಳ್ಳೇದು ಸರ್. ಆವಾಗ ವೆದರ್ ಕೂಲ್ ಆಗಿರುತ್ತೆ, ಗಿಡ ಎಲ್ಲ ಬಾಡೋದಿಲ್ಲ ಸರ್. ಬೇರೆ ಎಲ್ಲಾ ಅನ್ಸೀಸನ್ ಅಲ್ಲಿ ಮಾಡ್ಲಿಕ್ಕೆ ಹೋಗ್ಬಾರ್ದು. ಮತ್ತೆ ನೀರು ಅಷ್ಟೇ ಸರ್, ನಾವು ನೆರಳಿರೋ ಕಡೆ 2 ದಿವಸಕ್ಕೆ ಒಂದ್ಸಲ ನೀರು ಚಿಮುಕಿಸಿದ್ರೆ ಸಾಕು, ಬಿಸಿಲಿರೋ ಕಡೆ ಮಾತ್ರ ಡೈಲಿ ಕೊಡ್ಬೇಕು, ಮಳೆಗಾಲದಲ್ಲಿ ಬೇಡ, ಆವಾಗ ಸ್ವಲ್ಪ ನೀರು ಉಳಿತಾಯ ಆಗುತ್ತೆ ಅಷ್ಟೇ, ಬೇರೆ ಟೈಮ್ ಅಲ್ಲೆಲ್ಲ ಬೇಕು ಸರ್. ತಾವು ಏನು ಓದಿದ್ದು ಸವಿತಾ ಅವರೇ? ಸರ್ ನಾನು BA ಮಾಡಿದ್ದೇನೆ ಸರ್, ಕಾವೇರಿ ಕಾಲೇಜ್ ಗೋಣಿಕೊಪ್ಪ, ಕನ್ನಡ ಮೇಜರ್ ನನ್ನ ಸಬ್ಜೆಕ್ಟ್ ಸರ್. ಏನಾದ್ರೂ ಉದ್ಯೋಗ ಮಾಡ್ಲಿಕ್ಕೆ ಹೋಗ್ಲಿಲ್ವಾ ಅಥವಾ ನೇರವಾಗಿ ಕಾಫಿ ಕೃಷಿಕರ ಕುಟುಂಬಕ್ಕೆ ಸೇರ್ಪಡೆಗೊಂಡ್ರ? ಇಲ್ಲ ಸರ್, ನಾನು ಉದ್ಯೋಗ ಮಾಡ್ಲಿಕ್ಕೆ ಹೋಗ್ಲಿಲ್ಲ, ನಂದು ಓದಿ ಆಗುವಾಗ ಮದುವೆ ಫಿಕ್ಸ್ ಆಯ್ತು. ಮತ್ತೆ ನಮ್ಮ ಯಜಮಾನರು ಆರ್ಮಿಯಲ್ಲಿ ಇದ್ರು, ಆಗ ಡೆಲ್ಲಿಯಲ್ಲಿ ಇದ್ರು, ಮದುವೆ ಆದ್ಮೇಲೆ ನಾನು ಅಲ್ಲಿಗೆ ಅವ್ರ ಜೊತೆ ಹೋದೆ ಸರ್. ಡೆಲ್ಲಿಯಲ್ಲಿ 3 ಇಯರ್ಸ್ ಇದ್ದೆ, ಆಮೇಲೆ ಹೈದರಾಬಾದಿಗೆ ಪೋಸ್ಟ್ ಆಯ್ತು, ಆಮೇಲೆ ಹೈದರಾಬಾದ್ ಅಲ್ಲಿ 3 ಇಯರ್ಸ್ ಇದೆ ಸರ್. ಆಮೇಲೆ ವಾಲಂಟರಿ ರಿಟೈರ್ಮೆಂಟ್ ತಕೊಂಡು ಊರಿಗೆ ಬಂದಿದ್ದು ಸರ್. ಅಲಂಕಾರಿಕ ಗಿಡಗಳನ್ನ ಬೆಳೆಸೋ ಒಂದು ಕೆಲಸ ಯಾವಾಗ ಶುರು ಆಯ್ತು, ಎಷ್ಟು ವರ್ಷ ಆಯ್ತು? ಸರ್, ನಮ್ಮ ಮನೆ 2000 ಅಲ್ಲಿ ಕಟ್ಟಿ ಸೇರಿದ್ದು ಸರ್, ಅಲ್ಲಿಂದನೇ ಶುರು ಮಾಡಿದೆ ಸರ್, 22 ಇಯರ್ಸ್ ಈಗ. ಮೊದಲು 4-6 ಕುಂಡೆಗಳನ್ನ ಅಥವಾ ಕಂಟೈನರ್ಸ್ ನ ಇಟ್ಕೊಂಡು ಶುರು ಮಾಡಿದ್ರೆ ಈಗ ನೀವೇ ಎಣಿಸಿಲ್ಲ, ಬೇರೆಯವ್ರು ಎಣಿಸೋದು ಕಷ್ಟ ಆಗ್ತದೆ. ಅಷ್ಟೊಂದು ಕುಂಡೆಗಳಲ್ಲಿ ಗಿಡಗಳನ್ನ ಬೆಳೆಸ್ಕೊಂಡಿದ್ದೀರಿ, ಮತ್ತೆ ಸಾಕಷ್ಟು ಜನಗಳಿಗೆ ಕೊಟ್ಟಿರಬೇಕು ಅಲ್ವಾ? ಗಿಡ ಇರುವಾಗ ಯಾರು ಕೇಳ್ತಾರೆ ಕೊಡ್ತೇನೆ ಸರ್. ಇನ್ನು ಕೆಲವು ಫ್ರೆಂಡ್ಸ್ ಗಳೆಲ್ಲ ನಾನು ಇಂಥ ಗಿಡ ಕೊಡ್ತೇನೆ, ನೀವು ನಿಮ್ಮ ಹತ್ರ ಇರೋದು ಕೊಡಿ ಅಂತ ಹಾಗೆ ಎಕ್ಸ್ಚೇಂಜ್ ಮಾಡ್ಕೊಳ್ತಾರೆ. ಗಿಡ ಇರುವಾಗ ಕೇಳಿದವರಿಗೆ ಕೊಟ್ಟಿದ್ದೇನೆ ಸರ್, ರಿಲೇಟಿವ್ಸ್ ಗೆ, ಫ್ರೆಂಡ್ಸ್ ಗೆ, ಅಕ್ಕಪಕ್ಕದಲ್ಲಿ ಕೇಳುವವರಿಗೆಲ್ಲ ಕೊಟ್ಟಿದ್ದೇನೆ ಸರ್, ಅವರು ನನಗೆ ಕೊಡ್ತಾರೆ ಸರ್. ನಿಜ, ನೀವೇನು ಒಳ್ಳೇದ್ ಕೊಡ್ತೀರೋ ಅವರು ಒಳ್ಳೇದೇ ಕೊಡ್ತಾರೆ, ಬೇಡವದ್ ಕೊಟ್ರೆ ಅವರು ಯೋಚನೆ ಮಾಡ್ತಾರೆ. ಎಷ್ಟೋ ಗಿಡಗಳು ನರ್ಸರಿಗಳಲ್ಲಿ ತಗೊಂಡ್ಬರ್ಬೇಕಾದ್ರೆ 50, 100, 500, 1,000 ರೂಪಾಯಿ ತನಕ ಆಗೋದಿದೆ. ಅವನ್ನ ತಂದು ಮತ್ತೆ ಇಲ್ಲಿ ಅಭಿವೃದ್ಧಿ ಪಡಿಸಿರೋದು ಇದೆ ಅಲ್ವಾ? ಹೌದು ಸರ್, ಕೇರಳದ ಸುಲ್ತಾನ್ ಬತ್ತೇರಿ ಅಲ್ಲಿ ನರ್ಸರಿಗೆ ಒಂದ್ಸಲ ಹೋಗಿದ್ದೆ ಸರ್, ಮತ್ತೆ ಕುಶಾಲ್ ನಗರ, ಮೈಸೂರು ಆಂಧವಿ ನರ್ಸರಿ ಅಲ್ಲೆಲ್ಲ ಕಲೆಕ್ಟ್ ಮಾಡಿದ್ದೇನೆ ಸರ್. ಮತ್ತೆ ನಾನು ರಿಲೇಟಿವ್ ಮನೆಗೆ ಹೋಗುವಾಗ ಅಲ್ಲಿ ಕೂಡ ಕೇಳ್ಕೊಂಡಿದ್ದೇನೆ ಸರ್, ಅಂತೂ ನರ್ಸರಿಯಿಂದ ತುಂಬಾ ತಕೊಂಡ್ ಬಂದಿದ್ದೇನೆ ಸರ್. ನೋಡ್ತಾ ನೋಡ್ತಾ ಗಿಡಗಳು ಚೆನ್ನಾಗಿ ಬೆಳೀತವೆ, ಹಾಗೆ ಹೂವು ಆಗ್ತವೆ, ಬೀಜ ಕೊಡ್ತವೆ, ಅಥವಾ ಪಕ್ಕದಲ್ಲಿ ಮೊಳಕೆಯಾಗಿ ಅಥವಾ ಚಿಗುರಾಗಿ ಹೊಸ ಸಸ್ಯಗಳನ್ನ ಕೊಡ್ತವೆ. ಏನು ತುಂಬಾ ಕಷ್ಟದ ಕೆಲಸ ಅಲ್ಲ, ಆದ್ರೆ ಆ ಮಮತೆ ಪ್ರೀತಿಯಿಂದ ನಾವು ಕೆಲಸ ಮಾಡ್ತಾ ಇದ್ರೆ ನಮಗೂ ಆನಂದ, ಬೇರೆಯರಿಗೂ ಕೊಟ್ಟು ಸಂತೋಷ ಪಡ್ಬೋದು. ಹೌದು ಸರ್, ಹೌದು. ನಾನು ಸರ್ ಮುಂಚೆ ಒಂದೊಂದು ಕುಂಡದಲ್ಲೇ ಮಾಡ್ತಾ ಇದ್ದೆ, ಆಮೇಲೆ ನನಗೆ ಅನ್ಸ್ತು ಒಂದರಲ್ಲೇ ನೋಡಿದ್ರೆ ಚೆನ್ನಾಗಿ ಇರೋದಿಲ್ಲ, ಒಂದೇ ತರದ್ನ ಒಂದು 5-5 ಕುಂಡದಲ್ಲಿ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ, ಮತ್ತೆ ಪಾರ್ಕ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣುತ್ತೆ, ಅದು ಹೇಗೆ ನಮ್ಮ ಮನೆಯಲ್ಲಿ ಚೆನ್ನಾಗಿ ಕಾಣೋದಿಲ್ಲಲ್ಲ ಅಂತ ಮನಸ್ಸಿಗೆ ಬಂತು ಸರ್. ನನ್ನ ತಂಗಿ ಚಿತ್ರ ಅಂತ ಇದ್ದಾಳೆ ಸರ್, ಅವಳು ನನಗೆ ಸ್ವಲ್ಪ ಐಡಿಯಾ ಹೇಳಿದ್ಲು, ನೀವು ಪಾರ್ಕ್ ಅಲ್ಲಿ ನೋಡಿ 5-5, 10-10 ಕುಂಡದಲ್ಲಿ ಒಂದೇ ತರ ಇಟ್ಟಿರ್ತಾರೆ, ಅದಕ್ಕೆ ಅದು ಅಷ್ಟು ಶೋ ಕಾಣುತ್ತೆ, ಹಾಗೆ ಮಾಡಿದ್ರೆ ಒಳ್ಳೆಯದು, ಆದ್ರೆ ಜಾಗನೂ ಹಾಗೆ ಬೇಕಲ್ಲ ಅಂತ ಅದೇ ನನಗೆ ಒಂದು ತಲೆಯಲ್ಲಿ ಇತ್ತು ಸರ್. ಹಾಗಾಗಿ ನಾನು ಒಂದೇ ತರದ್ನ 5-5, 6-6 ಜಾಗ ಇರೋ ಹಾಗೆ ಒಂದೊಂದ್ಸಲ 10-10 ಕುಂಡದಲ್ಲಿ ಮಾಡ್ಲಿಕ್ಕೆ ಶುರು ಮಾಡಿದೆ. ಆವಾಗ ನನಗೆ ಖುಷಿ ಆಯ್ತು, ಹೀಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಅಲಂಕಾರಿಕ ಗಿಡಗಳ ಕ್ಷೇತ್ರ ಬಹಳ ದೊಡ್ಡದು, ಎಷ್ಟೋ ಗಿಡಗಳ ಹೆಸರು ಎಷ್ಟೋ ಜನಗಳಿಗೆ ಗೊತ್ತಿಲ್ಲ, ಆದ್ರೆ ಅವು ನಮ್ಗೆ ಇಷ್ಟವಾಗಿದೆ ಅಂತ ಅನ್ಕೊಂಡು ಇಟ್ಕೊಂಡು ಸೌಂದರ್ಯವನ್ನ ಸವಿತೀವಿ. ಈ ಒಂದು ಹಿನ್ನೆಲೆಯಲ್ಲಿ ನೀವು ಬಹಳ ವಿಶೇಷವಾಗಿ ಸಾಗಿರೋದನ್ನ ನಾವು ಕಣ್ಣಾರೆ ಕಂಡಿದ್ದೀವಿ. ನಿಮ್ಮ ಮನೆಯ ಅಲಂಕಾರಿಕ ಗಿಡಗಳ ಮಧ್ಯದಲ್ಲಿ ಕೂತು ಸಂವಾದ ಮಾಡಿದ್ವಿ, ನಿಮ್ಮ ಅನುಭವಗಳನ್ನ ಹಂಚಿಕೊಂಡ್ರಿ ಅಮ್ಮ. ಶುಭವಾಗಲಿ, ಧನ್ಯವಾದಗಳು, ನಮಸ್ಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ನಿಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೂ ತುಂಬಾ ಖುಷಿ ಆಯ್ತು ಸರ್. ನಾನು ರೇಡಿಯೋದಲ್ಲಿ ನಿಮ್ಮ ಕಾರ್ಯಕ್ರಮ ಎಲ್ಲ ಸುಮಾರಾಗಿ ನನ್ನ ಪಾಡಿಗೆ ನಾನು ಕಿಚನ್ ಅಲ್ಲಿ ಕೆಲಸ ಮಾಡ್ತಾ ಕೇಳ್ತಾ ಇರ್ತೇನೆ ಸರ್. ನಿಮ್ಮ ವಾಯ್ಸ್ ಕೇಳೋದಕ್ಕೆ ತುಂಬಾ ಖುಷಿ ಆಯ್ತು ಸರ್, ತುಂಬಾ ಥ್ಯಾಂಕ್ಸ್ ಸರ್ ನಿಮಗೆ ನಮ್ಮ ಮನೆಗೆ ಬಂದಿದ್ದಕ್ಕೆ, ತುಂಬಾ ಥ್ಯಾಂಕ್ಸ್. ಕೇಳಿದ್ರೆ ಇದುವರೆಗೆ ಪೊನ್ನಂಪೇಟೆ ತಾಲೂಕು ಪೊರಾಡು ಬಾಡುಗರ ಕೆರೆ ಗ್ರಾಮದ ಮೀದೇರಿರ ಸವಿತಾ ಸುರೇಶ್ ಅವರ ಅಲಂಕಾರಿಕ ಗಿಡಗಳ ಪೋಷಣೆ ಕುರಿತಂತೆ ವಿಚಾರಗಳನ್ನ ಆಲಿಸಿಕೊಂಡ್ರಿ. ಸಮಯ ಚೆನ್ನಾಗಿ ಸಾಗಬೇಕು, ನಮ್ಮ ದಿನನಿತ್ಯದ ಚಟುವಟಿಕೆಗಳು ಲವಲವಿಕೆಯಿಂದ ಆಗ್ಬೇಕನ್ನೋ ಒಂದು ದೃಷ್ಟಿಯಲ್ಲಿ ಎಷ್ಟೋ ಜನ ಈ ರೀತಿಯ ರಚನಾತ್ಮಕ ಕೆಲಸಗಳಲ್ಲಿ ತೊಡಸ್ಕೊಳ್ತಾರೆ. ಆರೋಗ್ಯ ಎಷ್ಟೋ ವಿಚಾರಗಳ ಮೇಲೆ ಅವಲಂಬನೆ ಆಗಿದೆ. ಅಲಂಕಾರಿಕ ಸಸ್ಯಗಳನ್ನ ಬೆಳೆಸಿ ಆನಂದ ಪಡೋದು ಸಹ ಆರೋಗ್ಯಕರ ಲಕ್ಷಣ. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ಕಣಕಣಗಳ ಮಣ್ಣು ಈ ಗೀತೆಗೆ ಸ್ವರ ಸಂಯೋಜನೆ ಮಾಡಿದರೆ ಬಿಎ ಗಣೇಶ್, ಕಡ್ಲ್ಯರ ತುಳಸಿ ಮೋಹನ್ ಮತ್ತು ಚಂದ್ರಕಲಾಮೂರ್ತಿ ಅವರು. ರಚನೆ ಡಾಕ್ಟರ್ ವಿಜಯ್ ಅಂಗಡಿ. ಕಣಕಣಗಳ ಮಣ್ಣು ಸಂತೋಷವನ್ನು ಅನುಭವಿಸಿ ಸಂತೋಷವನ್ನು ಕಣ ಕಣಗಳ ಮಣ್ಣು ಕಣ್ಣು ಜನಗೆಲ್ಲ

ಸೋಮರ್ಪೇಟೆ ಸರ್ಕಾರಿ ಆಸ್ಪತ್ರೆಯಲ್ಲಿ 21 ಹಾಸಿಗೆನ ಐಸಿಯು ಹಂಗೆ 5 ಹಾಸಿಗೆನ ಡಯಾಲಿಸಿಸ್ ಕೇಂದ್ರ ಸಿದ್ಧ ಆಗ್ತಾ ಇದ್ದು ಸದ್ಯದಲ್ಲೇ ಕಾರ್ಯ ಆರಂಭ ಆದೇತೇಳಿ ಶಾಸಕರಾದ ಎಂಪಿ ಅಪ್ಪಚ್ಚು ರಂಜನವು ತಿಳಿಸಳು. ಆಸ್ಪತ್ರೆನ ವೈದ್ಯಾಧಿಕಾರಿ ಡಾ ಬಿಸಿ ಸತೀಶ್ ಮಾತಾಡಿ ತುರ್ತು ಹಂಗೆ ಗಂಭೀರ ಕಾಯಿಲೆಗೂ ಇಲ್ಲಿ ಚಿಕಿತ್ಸೆ ನೀಡುವ ಅಂತ ಹೇಳ್ದು. ಗೌಡ ಜನಾಂಗದ ಒಗ್ಗಟ್ಟು ಹಂಗೆ ಸಂಸ್ಕೃತಿನ ಉಳಿಸಿ ಬೆಳೆಸುವ ನಿಟ್ಟಲ್ಲಿ ಕೊಡಗು ಗೌಡ ಯುವ ವೇದಿಕೆ ಕಡೆಯಿಂದ ನಡೆಸಿಕೊಂಡು ಬರ್ತಾ ಇರುವ ಟೆನಿಸ್ ಬಾಲ್ ಕ್ರಿಕೆಟ್ ಹಬ್ಬ ತಾರೀಕು 25ರಿಂದ ಮೇ 6ರವರೆಗೆ ಜನರಲ್ ತಿಮ್ಮಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆದಿದೆ. ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರು ನಾಳೆ ಜಿಲ್ಲೆಗೆ ಬಂದವೆ. ನಾಳೆಯಿಂದ ತಾರೀಕು 7ರವರೆಗೆ ಜಿಲ್ಲೆನ ಬೇರೆ ಬೇರೆ ಕಡೆ ಭೇಟಿ ನೀಡಿ ಹಿಂದುಳಿದ ವರ್ಗಗಳಿಗೆ ಸಿಕ್ಕುವ ಸೌಲಭ್ಯಗಳ ಹಂಗೆ ಸಾಮಾಜಿಕ ಶೈಕ್ಷಣಿಕ ಸ್ಥಿತಿಗತಿಗಳಲ್ಲದೆ ಗಂಗಾ ಕಲ್ಯಾಣ ಯೋಜನೆ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಕಾರ್ಯಕ್ರಮದ ಅನುಷ್ಠಾನ ಪ್ರಗತಿನ ಜಿಲ್ಲಾಧಿಕಾರಿಗೆ ಹಂಗೆ ತಾಲೂಕು ಮಟ್ಟದ ಅಧಿಕಾರಿಗಳೊಟ್ಟಿಗೆ ಚರ್ಚೆ ನಡೆಸಿವೆ. ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿ 2019-20 ಮತ್ತು 21ನೇ ಸಾಲಿ ಮಕ್ಕಳ ಕ್ಷೇತ್ರದಲ್ಲಿ ರಚನೆ ಮಾಡಿದ ಆಯ್ದ ಉತ್ತಮ ಪುಸ್ತಕಗಳಿಗೆ ಮಕ್ಕಳ ಪುಸ್ತಕ ಚಂದಿರ ಪ್ರಶಸ್ತಿ ಪ್ರದಾನ ಮಾಡಿಕೆ ಉದ್ದೇಶಿಸಲಾಗಿದ್ದು ಕವನ ಸಂಕಲನ ನಾಟಕ ಮಕ್ಕಳ ಕಾದಂಬರಿ ಮಕ್ಕಳ ಸಾಹಿತ್ಯ ಕೃತಿ ಪ್ರಶಸ್ತಿಗೆ ಅರ್ಜಿನ ಕರೆದಳು. ಅರ್ಜಿ ಹಾಕಿಕೆ ತಾರೀಕು 18 ಆಖರಿ ದಿನ. ಜಾಸ್ತಿ ಮಾಹಿತಿಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆನ ಉಪನಿರ್ದೇಶಕರನ್ನು ಸಂಪರ್ಕಿಸಕ. ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಹಂಗೆ ಸಮಾಜ ಕಲ್ಯಾಣ ಇಲಾಖೆ ಇವರ ಕೂಡುಕುಟ್ಟಲಿ ಹಸಿರು ಕ್ರಾಂತಿನ ಹರಿಹಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 115ನೇ ಜನ್ಮದಿನಾಚರಣೆಯನ್ನು ನಾಳೆ ಹೊತ್ತಾರೆ 10 ಗಂಟೆಗೆ ಮಡಿಕೇರಿ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ವೃತ್ತದ ಹತ್ತಿರ ಇರುವ ತಾಲೂಕು ಪಂಚಾಯತ್ನ ಎಸ್ಜೆಎಸ್ವೈ ಕಟ್ಟಡದ ಸಭಾಮಂಡಳಿ ನಡೆದಿದೆ. ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವರು ಹಂಗೆ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ ಬಿಸಿ ನಾಗೇಶ್ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿವೆ. ಸಣ್ಣ ಕಾಫಿ ಬೆಳೆಗಾರರು 2022ರ ಸೆಪ್ಟೆಂಬರ್ 30ರವರೆಗೆ ತಕೊಂಡುವ ಕಾಫಿ ಮರುನಾಟಿ ಹಂಗೆ ಜಲ ಸಂವರ್ಧನಾ ಕಾರ್ಯಕ್ರಮಗಳ ಅಡಿಲಿ ಕಾಫಿ ಮಂಡಳಿಯಿಂದ ಸಹಾಯಧನ ಸೌಲಭ್ಯ ಉಂಟು. ಆದ್ದರಿಂದ ಬೆಳೆಗಾರರು ತಮ್ಮ ತೋಟಗಳಲ್ಲಿ ಕಾಫಿ ಮರುನಾಟಿ ಕೆರೆ ತೆರೆದ ಬಾವಿ ಅಭಿವೃದ್ಧಿಪಡಿಸಿಕೆ ಹಂಗೆ ತುಂತುರು ನೀರಾವರಿ ಹನಿ ನೀರಾವರಿಗೆ ಅಳವಡಿಸಿಕೆ ಈ ಪ್ರಯೋಜನ ಪಡ್ಕೊಳಕ್ಕೆ ಜಿಲ್ಲೆನ ಹೆಚ್ಚಿನ ಬೆಳೆಗಾರರ ಈ ಯೋಜನೆ ಸೌಲಭ್ಯನ ಪಡ್ಕೊಳಕ್ಕೆ ಇದರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕಾದ್ರೆ ಹತ್ತಿರದ ಕಾಫಿ ಮಂಡಳಿನ ಸಂಪರ್ಕಿಸಕ ತಳಿ ಉಪನಿರ್ದೇಶಕರು ತಿಳಿಸಳು. ಸಾರ್ವಜನಿಕ ಶಿಕ್ಷಣ ಇಲಾಖೆನ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಕಾಲಿರುವ 15,000 ಪದವೀಧರ ಶಿಕ್ಷಕ ವೃಂದದ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ತುಂಬಿಕೆ ಅರ್ಜಿನ ಕರೆದಳು. ಆನ್ಲೈನ್ಲಿ ಅರ್ಜಿ ಹಾಕಿಕೆ ಇದೇ ತಿಂಗಳ ತಾರೀಕು 22 ಆಖರಿ ದಿನ. ಜಾಸ್ತಿ ಮಾಹಿತಿಗೆ ಸ್ಕೂಲ್ ಎಜುಕೇಶನ್ ಜಾಲತಾಣದ ಪಡ್ಕೊಳಕ್ಕೆ. ಪಶುಪಾಲನೆ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆಯಿಂದ ಕರ್ನಾಟಕ ಕುಕ್ಕುಟ ಹಂಗೆ ಜಾನುವಾರು ಆಹಾರ ಕಾಯ್ದೆ ಪ್ರಕಾರ ಕೋಳಿ ಮತ್ತು ಪಶು ಆಹಾರ ತಯಾರಿಕಾ ಘಟಕಗಳಿಗೆ ಮತ್ತು ಮಾರಾಟ ಮಾಡುವ ಅಂಗಡಿಗಳಿಗೆ ಸಂಘ ಸಂಸ್ಥೆಗಳಿಗೆ ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆಯಿಂದ ಸರಿಯಾದ ಗುಣಮಟ್ಟದ ಆಹಾರ ತಯಾರಿಸಿಕೆ ಲೈಸೆನ್ಸ್ ಪಡೆಯೋದು ಕಡ್ಡಾಯ ಆಗುತ್ತೇಳಿ ಜಿಲ್ಲಾ ಪಾಲಿಕ್ಲಿನಿಕ್ ವಿಭಾಗದ ಉಪನಿರ್ದೇಶಕರು ತಿಳಿಸಳು. ಕ್ರೀಡಾ ಕ್ಷೇತ್ರ ನೃತ್ಯ ಸಾಹಿತ್ಯ ಕರಕುಶಲ ಬಹುಮುಖ್ಯ ಪ್ರತಿಭೆ ಹೊಂದಿದ ನಾಟಕ ಹಂಗೆ ಅಸಾಧಾರಣ ಸಾಧನೆನ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಮಾಡಿದ 18 ವರ್ಷದ ಒಳಗಿನ ಮಕ್ಕಳಿಗೆ ಬಾಲಗೌರವ ಪ್ರಶಸ್ತಿಗೆ ಅರ್ಜಿನ ಕರೆದಳು. ಅರ್ಜಿನ ಎಲ್ಲಾ ದಾಖಲೆಗಳೊಟ್ಟಿಗೆ ಹಾಕಿಕೆ ತಾರೀಕು 18 ಆಖರಿ ದಿನ. ಜಾಸ್ತಿ ಮಾಹಿತಿಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆನ ಉಪನಿರ್ದೇಶಕರನ್ನು ಸಂಪರ್ಕಿಸಕ. ಸ್ಪೆಷಲ್ ಒಲಿಂಪಿಕ್ಸ್ ಭಾರತ ಆಯೋಜಿಸಿದ ಆಜಾದ್ ಕಿ ಅಮೃತ್ ಮಹೋತ್ಸವದ ಕಾರ್ಯಕ್ರಮದ ಪ್ರಯುಕ್ತ ತಾರೀಕು 7ರಂದು ಬುದ್ಧಿಮಾಂದ್ಯತೆಯಿಂದ ಬಳಲ್ತಿರೋಕೆ ಆರೋಗ್ಯ ತಪಾಸಣೆ ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲೆಯಲ್ಲಿರುವ ಬುದ್ಧಿಮಾಂದ್ಯ ಮಕ್ಕಳನ್ನ ಹಂಗೆ ವಿಶೇಷ ಶಾಲೆಗಳಲ್ಲಿ ಓದ್ತಾ ಇರುವ ಬುದ್ಧಿಮಾಂದ್ಯ ಎಲ್ಲಾ ಮಕ್ಕಳನ್ನ ನೋಂದಾಯಿಸಿಕಡೆಗೆ ತಿಳಿಸಳು. ಇದರ ಬಗ್ಗೆ ಜಾಸ್ತಿ ಮಾಹಿತಿಗೆ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳ ಕಚೇರಿನ ಸಂಪರ್ಕಿಸಕ. ಕೊಡಗುಗೌಡ ನಿವೃತ್ತ ನೌಕರ ಸಂಘದ ಕೂಡುಕೂಟಲಿ ಜನಾಂಗ ಬಾಂಧವರ ಗೂಡೆ ಹೈದೆಗಳ ವಧುವರರ ಸಮಾವೇಶ ಇದೇ ತಾರೀಕು 15ರಂದು ಹೊತ್ತಾರೆ 9:30 ಗಂಟೆಗೆ ಕೊಡಗುಗೌಡ ವಿದ್ಯಾಸಂಘದ ಸಭಾಮಂಡಳಿ ನಡೆದಿದೆ. ಅಧ್ಯಕ್ಷ ಕೊರೋನಾ ವಿಶ್ವನಾಥ್ ಅವರು ತಿಳಿಸಲು ಭಾಗವಹಿಸುವ ಎಲ್ಲಾ ದಾಖಲೆಗಳೊಟ್ಟಿಗೆ ಹಾಜರಾಗು. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸುವ ಸಿಇಟಿ ಪ್ರವೇಶ ಪರೀಕ್ಷೆ ಜೂನ್ 16, 17, 18ರಂದು ನಡೆದಿದೆ. ಇಷ್ಟೇ ಇರೋ ನಾಳೆಯಿಂದ ತಾರೀಕು 20ರೊಳಗೆ ಆನ್ಲೈನ್ಲಿ ಅರ್ಜಿನ ಹಾಕಕ್ಕೆ. ಹಂಗೆ ಹಾಲ್ ಟಿಕೆಟ್ನ ಮೇ 20ರ ಮೇಲೆ 11 ಗಂಟೆ ಮೇಲೆ ಆನ್ಲೈನ್ಲಿ ಪಡ್ಕೊಳಕ್ಕೆ ತಳಿ ಉನ್ನತ ಶಿಕ್ಷಣ ಸಚಿವರು ತಿಳಿಸಳು. ಮಕ್ಕಂದೂರು ಗೌಡ ಸಮಾಜದ ವಾರ್ಷಿಕ ಮಹಾಸಭೆ ಹಂಗೆ ಸನ್ಮಾನ ಸಮಾರಂಭ ತಾರೀಕು 10ರ ಹೊತ್ತಾರೆ 10 ಗಂಟೆಗೆ ಅಲ್ಲಿನ ವಿಎಸ್ಎಸ್ ಸಭಾಮಂಡಳಿ ನಡೆದಿದೆ. ಇಲ್ಲಿಗೆ ಇಂದಿನ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜುಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಈಗ ಜಾಹೀರಾತುಗಳು. ಬ್ರೀತ್ ಲೈಕ್ ಅ ಲಯನ್, ಕ್ರೌಚ್ ಲೈಕ್ ಅ ಟೈಗರ್. Show the world the real man in you. Be the Toyota, the undisputed leader. Toyota Fortuner Legender. Booking agi bheti kuri Palace Toyota near Kaveri Hall, CV Shankar Road, Madikeri. Call 7022671919. ವಿರಾಜಪೇಟೆಯ ಪೂತಾಸೈನ್ ಆಫರ್ಸ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಎಲ್ಇಡಿ ವಾಷಿಂಗ್ ಮಿಷಿನ್, ರೆಫ್ರಿಜರೇಟರ್, ಕುಕ್ಕರ್, ಮಿಕ್ಸಿ, ಗ್ಯಾಸ್ ಸ್ಟೌ, ಗ್ರೈಂಡರ್ ಗಳ ಮೆಗಾ ಎಕ್ಸ್ಚೇಂಜ್ ಆಫರ್. 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಪೂತಾಸೈನ್ ಆಫರ್ಸ್ ಎಲೆಕ್ಟ್ರಾನಿಕ್ಸ್, ವಿರಾಜಪೇಟೆ. ಕರ್ನಾಟಕದ್ಯಂತ ಹಲವು ಶಾಖೆಗಳನ್ನು ಹೊಂದಿರುವ ಸಮರ್ಥ ನಿಧಿ ಶಾಖೆ ಮಡಿಕೇರಿಯಲ್ಲಿ ಆರಂಭಗೊಂಡಿದೆ. ಸಣ್ಣ ಮಧ್ಯಮ ವ್ಯವಹಾರಗಳಿಗೆ ಸಾಲ, ವಾಹನ ಸಾಲ, ಇನ್ನಿತರ ಸಾಲ ಸೌಲಭ್ಯ, ಪಿಗ್ಮಿ ಆರ್ಡಿ ಸೇವೆಯೂ ಲಭ್ಯ. ಸಂಪರ್ಕಿಸಿ ಸಮರ್ಥ ನಿಧಿ ಲಿಮಿಟೆಡ್, ಶೆಣೈ ಕಾಂಪ್ಲೆಕ್ಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 9448285131. ಐಶ್ವರ್ಯ ಎಜುಕೇಶನಲ್ ಟ್ರಸ್ಟ್ ಕುಶಾಲ ನಗರ ಇವರ ವತಿಯಿಂದ ನಡೆಸಲ್ಪಡುತ್ತಿರುವ ಐಶ್ವರ್ಯ ಪಬ್ಲಿಕ್ ಸ್ಕೂಲ್ನಲ್ಲಿ 2022-23 ಸಾಲಿಗೆ ಮಾಂಟೆಸರಿಯಿಂದ 8ನೇ ತರಗತಿಯವರೆಗೆ ಪ್ರವೇಶಾತಿ ಪ್ರಕ್ರಿಯೆ ಆರಂಭಗೊಂಡಿದೆ. ಉತ್ತಮ ವಾತಾವರಣ, ನುರಿತ ಶಿಕ್ಷಕ ವರ್ಗ, ಪಾಠದೊಂದಿಗೆ ಪಠ್ಯೇತರ ಚಟುವಟಿಕೆಗಳಿಗೂ ಆದ್ಯತೆ. ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್. ಪ್ರಿಯಾಪಟ್ಟಣ, ಕಂಪಲಾಪುರ, ಬೆಟ್ಟದಪುರ, ರಾಮನಾಥಪುರ, ಕೊಣನೂರು, ಸೋಮವಾರಪೇಟೆ, ಐಗೂರು, ಸಿದ್ದಾಪುರ, ಹಾರಂಗಿ, ಬೆಟ್ಟಗೇರಿ, ವಾಲ್ನೂರು, ಸುಂಟಿಕೊಪ್ಪ, ಅಳುವಾರ, ಕುಶಾಲನಗರ ಸುತ್ತಮುತ್ತಲ ವ್ಯಾಪ್ತಿಯಿಂದ ಸ್ಕೂಲ್ ಬಸ್ ವ್ಯವಸ್ಥೆಯೂ ಇದೆ. ಮಾಂಟೆಸರಿ ಪ್ರೀ ಪ್ರೈಮರಿ, ಲ್ಯಾಂಗ್ವೇಜ್ ಟೀಚರ್ಸ್, ಸೋಷಿಯಲ್ ಸೈನ್ಸ್, ಸೈನ್ಸ್, ಮ್ಯಾಥಮೆಟಿಕ್ಸ್ ಹಾಗೂ ಫಿಸಿಕಲ್ ಎಜುಕೇಶನ್ ಟೀಚರ್ಸ್ ಬೇಕಾಗಿದ್ದಾರೆ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಅಡ್ಮಿಷನ್ ಹಾಗೂ ಆಸಕ್ತ ಶಿಕ್ಷಕ ಅಭ್ಯರ್ಥಿಗಳು ಸಂಪರ್ಕಿಸಿ ಐಶ್ವರ್ಯ ಪಬ್ಲಿಕ್ ಸ್ಕೂಲ್, ಫಾರ್ಮ್ ಹೌಸ್, ಬೊಳ್ಳೂರು ವಿಲೇಜ್, ಗುಡ್ಡೆ ಹೊಸೂರು, ಕುಶಾಲನಗರ. ಕಾಲ್ 9880382259. ಮಟ್ಟನೂರಿನ ಹ್ಯಾಪಿ ವೆಡ್ಡಿಂಗ್ ನಲ್ಲಿ ಮದುವೆ ಹಾಗೂ ಇನ್ನಿತರ ಸಮಾರಂಭಗಳಿಗೆ ಬೇಕಾದ ಬಟ್ಟೆಗಳ ಅಪೂರ್ವ ಸಂಗ್ರಹ ನಿಮಗಾಗಿ. ಹ್ಯಾಪಿ ವೆಡ್ಡಿಂಗ್, ಮಟ್ಟನೂರು ಮತ್ತು ಕಲ್ಲಾಚಿ. ಅಮ್ಮತ್ತಿಲ್ ಮೇ 1ರಿಂದ ನಡತೋಕ ತೀರ್ಮಾನ ಮಾಡಿತ್ತುಳ್ಳ ಕೊಡವ ಒಕ್ಕಡೊಕ್ಕಡ ನಡುರ ಪುರ್ಕೊಂಡ ಕ್ರಿಕೆಟ್ ಕಪ್ ದಂಡಾಯ್ತ ಇರೋದಂಡ್ ಕಳಿಕೂಟಕ್ಕೆ ಒಕ್ಕ ತಂಡ ಪೆದ ಕೊಡುಪಕ್ ಆಖಿರಿ ತಾರೀಕ್ ಏಪ್ರಿಲ್ 18. ಪೆದ ಕೊಡುಪಕ್ ಸಂಪರ್ಕಿಸಿ ಪುರ್ಕೊಂಡ ದಿಲೀಪ್ 9448582352. ಪುರ್ಕೊಂಡ ಸಾಬಾ 7760425938. ಪುರ್ಕೊಂಡ ನಿಖಿಲ್ 9480579249. ಗೂಗಲ್ ಪೇ ನಂಬರ್ ನಿಖಿಲ್ ಗಣಪತಿ 9731293434. ಯುಗಾದಿ ಹಬ್ಬದ ಸ್ಪೆಷಲ್ ಆಫರ್ ಅಭಿಲಾಷ್ ನಲ್ಲಿ ಹೀರೋ ಬೈಸಿಕಲ್ ಖರೀದಿಸುವಾಗ ಅಪ್ ಟು 25% ಡಿಸ್ಕೌಂಟ್, ವೈಲ್ಡ್ ಕ್ರಾಫ್ಟ್ ವಿಐಪಿ ಲಗೇಜ್ ಬ್ಯಾಗ್ ಗಳ ಮೇಲೆ ಅಪ್ ಟು 50% ಡಿಸ್ಕೌಂಟ್, ಸ್ಯಾಮ್ಸಂಗ್ ಎಲ್ಇಡಿ ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮೆಗಾ ಎಕ್ಸ್ಚೇಂಜ್ ಆಫರ್, ಗ್ಯಾಸ್ ಸ್ಟೌ, ಕುಕ್ಕರ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್, 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ, ಅತಿ ಕಡಿಮೆ ಇಎಂಐ. ಖರೀದಿಸಲು ಬನ್ನಿ ಅಭಿಲಾಷ್ ಸ್ಟೋರ್, ವಿರಾಜ್ಪೇಟ್. ಚೇರಂಬಾಣೆ ಬಿಬಾಡಗ ಗ್ರಾಮದ ಶ್ರೀ ಭಗವತಿ ದೇವರ ಉತ್ಸವದ ಪ್ರಯುಕ್ತ ನಾಳೆ ಮಂಗಳವಾರ ಎತ್ತು ಹಾರಾಟ, 6ರಂದು ಬುಧವಾರ ದೇವರ ಜಳಕ, ಮಧ್ಯಾಹ್ನ ಅನ್ನದಾನ, 8ರಂದು ಶುಕ್ರವಾರ ವಿಷ್ಣುಮೂರ್ತಿ ತೆರೆ ನಡೆಯಲಿದೆ. ಭಕ್ತಾದಿಗಳಲ್ಲಿ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗುವಂತೆ ದೇವಸ್ಥಾನದ ತಕ್ಕ ಮುಖ್ಯಸ್ಥರು, ಆಡಳಿತ ಮಂಡಳಿ ಹಾಗೂ ಗ್ರಾಮಸ್ಥರು ಕೋರಿದ್ದಾರೆ. ಇದೀಗ ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗಳಿಗೆ ಮನೆಯಲ್ಲೇ ಕುಳಿತು ಪರಿಹಾರ ಕಂಡುಕೊಳ್ಳುವ ಅದ್ಭುತ ಅವಕಾಶ. ಕೇವಲ ಒಂದು ಫೋನ್ ಕಾಲ್ ಮೂಲಕ ನಿಮ್ಮ ಆರೋಗ್ಯ ಸಮಸ್ಯೆಗಳನ್ನು ಸಂಬಂಧಪಟ್ಟ ಅನುಭವಿ ತಜ್ಞರೊಂದಿಗೆ ಹೇಳಿಕೊಂಡು ಪರಿಹಾರ ಕಂಡುಕೊಳ್ಳಿ, ಅದು ಕೂಡ ಉಚಿತವಾಗಿ. ನೀವು ಮಾಡಬೇಕಾಗಿರುವುದು ಇಷ್ಟೇ. ಮೈಸೂರಿನ ಗೋಪಾಲಗೌಡ ಹಾಸ್ಪಿಟಲ್, ನ್ಯೂರೋಜೋನ್ ಥಾರ್ ಪ್ರಾಜೆಕ್ಟ್ನ 08214001606 ಈ ಸಂಖ್ಯೆಗೆ ಕರೆ ಮಾಡಿ ಸೂಕ್ತ ಮಾರ್ಗದರ್ಶನ ಪಡೆಯಿರಿ. ಫೋನ್ ನಂಬರ್ ಮತ್ತೊಮ್ಮೆ 08214001606. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕರ್ ಬಜಾರ್ ನಲ್ಲಿ 1000 ರೂಪಾಯಿಯಂತೆ 12 ಇಎಂಐ ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್, ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್, ಕೊಯ್ನೂರ್ ರೋಡ್, ಮಡಿಕೇರಿ, ಮತ್ತು ಅಪೋಸಿಟ್ ಡಿಸಿಸಿ ಬ್ಯಾಂಕ್, ನಾಪೋಕ್ಲು. ಕಾಲ್ 9900270049. ಸುದ್ದಿ ಸಮಾಚಾರ ಓದಿಯಂಡುಳು ಕಣ್ಣಚಂಡ ಜಾಗೃತಿ ವಿಮಯ. ಮಡಿಕೇರಿ ನಗರ ಹತ್ರ ಫೀಲ್ಡ್ ಮಾರ್ಷಲ್ ಕೊರಂದರ ಕಾರ್ಯಪ್ಪ ಕಾಲೇಜಿನ ಚನಿಯಾಚೆ ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಪಿನ್ನ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜರ ಕೂಟದ ನೆಲೆ ಎಂಎ ಕೊಡವ ಸ್ನಾತಕೋತ್ತರ ಪದವಿ ಕಾರ್ಯಕ್ರಮ ಉದ್ಘಾಟನೆ ಪಿನ್ನ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ನಡೆದದ್ದು. ಈ ಕಾರ್ಯಕ್ರಮಕ್ಕೆ ಪೆರಿಯ ಜಾನಪದ ಕಲಾವಿದಗಳಾದ ಬಾಚರಣಿಯಂಡ ಪಿ ಅಪ್ಪಣ್ಣಾವು ಮೊಳಿಯಿಟ್ಟದ್ದು. ಕಾರ್ಯಕ್ರಮದ ಎಂಎ ಕೊಡವ ಸ್ನಾತಕೋತ್ತರ ವಿಭಾಗದ ಸಂಯೋಜಕಗಳಾದ ಮೇಚಿರ ರವಿಶಂಕರವು ತಕ್ಕ ಪರಂದಿತ್ತು. ಏದೆ ದೇಶತ್ರ ನಾಗರಿಕತೆ ಸಂಸ್ಕೃತಿ ಬೊಳ್ಚೆಕ್ ಪಾಜೆ ಮುಖ್ಯ ಆಯ್ತುಂಡು ನಂಗಡ ಪಾಜೆರ ಬೊಳಚೆಕ್ ಎಲ್ಲರೂ ಪಾಜೆರ ಮೀದ ಅಭಿಮಾನ ವ್ಯಾಮೋಹತ್ರ ಕೂಟಕ್ ಬೋರೆಂಗಕ್ ಪಡಪಿಸಿಡುವ ಪೂರುಡು ಇರುಂಡು ಇನ್ನನೆ ಉಂಡೆಂಗಿ ಮಾತ್ರ ಕೊಡುವ ಪಾಜೆ ಸಂಸ್ಕೃತಿನ ಉಳ್ತಿಯಂಡು ಬೊಳ್ತುವಕ್ ಸಾಧ್ಯ ಅನ್ನನೆ ಈ ಕೊಡುವ ಎಂಎಫ್ ಸ್ನಾತಕೋತ್ತರ ಪದವಿಕ್ 9 ಜನ ವಿದ್ಯಾರ್ಥಿಯ ಪುರುಡಲು ಮಿನ್ಯಕ್ ಬಂದದ ಖುಷಿರ ವಿಷಯ ಅಂದ ಅವು ಉಣಚಿ. ಕರ್ನಾಟಕ ರಾಜ್ಯ ಬಯತುಳು ವರ್ಗತ್ರ ಆಯೋಗತ್ರ ಅಧ್ಯಕ್ಷಂಗ ಪಿನ್ನ ಸದಸ್ಯಂಗ ನಾಳೆ ಜಿಲ್ಲೆಕ್ ಬಪ್ಪ ಅನ್ನನೆ ಏಳಂಗತನೆ ಜಿಲ್ಲೆರ ಬೋರಬೋರ ಜಾಗಕ್ಕ ಪೋಯಿತು. ಬಯತುಳು ವರ್ಗಕ್ಕ ಕಿಟ್ಟಿಯಂಡುಳು ಸಾಮಾನ್ಯ ಶೈಕ್ಷಣಿಕ ಸೌಲಭ್ಯತ್ರ ಮೀದ ಪರಿಶೀಲನೆ ನಡೆಸುವುದಲ್ಲದೆ ಗಂಗಾ ಕಲ್ಯಾಣ ಯೋಜನೆ ಕೂಡ್ನನಕ್ಕೆ ಬೋರಬೋರ ವಿಷಯತ್ರ ಮೀದ ಜಿಲ್ಲಾಧಿಕಾರಿ ಕೂಡ್ನನಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಕೂಡ ಚರ್ಚೆ ನಡೆಸುವ. ಕರ್ನಾಟಕ ಪರೀಕ್ಷಾ ಮಂಡಳಿ ನಡೆಸುವ ಸಾಮಾನ್ಯ ಪ್ರವೇಶ ಪರೀಕ್ಷೆ ಸಿಇಟಿ ಜೂನ್ 16, 17, 18 ನಡಪ ಇರದೆ ಉಳ್ಳಂಗ ನಾಳೆ 20 ಆನ್ಲೈನ್ ಅರ್ಜಿ ಒಪ್ಪುಚುಡುವಲು. ಸಿಇಟಿ ಪ್ರವೇಶ ಪತ್ರನ ಮೇ 30 11 ಗಂಟೆರ ಮೀದ ಆನ್ಲೈನ್ ಮೂಲಕ ಪಡೆದವಲು ಉನ್ನತ ಶಿಕ್ಷಣ